ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಎಲ್ಲಾ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಸಕ್ರಪ್ಪ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ವಿವಿಧ ಕಲಾವಿದರಿಂದ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಸಕ್ರಪ್ಪ ಎಸ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೇಶವರಾಯನಬಂಡಿ ಗ್ರಾಮದ ರೈತರು ಸಕ್ರಪ್ಪ ಎಸ್ ಇವರು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ನಾವು ಹಂಚಿಕೊಳ್ಳೋಣ. ನಮಸ್ಕಾರ ಸಕ್ರಪ್ಪರೇ. ನಮಸ್ಕಾರ ಸರ್. ಸಕ್ರಪ್ಪರೇ, ಈ ಎಸ್ ಅಂದ್ರೆ ಏನು? ಸಕ್ರಳಿ ಸರ್. ಸಕ್ರಳಿ. ನಿಮ್ಮ ಊರ ಹೆಸರು ಸಕ್ರಳಿ, ನಿಮ್ಮ ಹೆಸರು ಸಕ್ರಪ್ಪ. ಸಕ್ರಳ್ಳಿ ಅಂದ್ರೆ ನೀವು ಅಲ್ಲಿ ಏನು? ನಮ್ಮಪ್ಪ ಅಲ್ಲಿದ್ದರು ಸರ್. ಹಂಗಾಗಿ ಅದ ಅಡ್ರೆಸ್ ಬಂತು ಸಕ್ರಳ್ಳಿ. ಎಲ್ಲಿ ಬರುತ್ತೆ ಇದು? ಮೂರ್ಗಿರಿ ಲೈನ್ ಸರ್. ಮೂರ್ಗಿರಿ ಒಳಗುಂದಿ ಬರ್ತದೆ, ಸೊನ್ನ ಮೂರ್ಗಿರಿ ಒಳಗುಂದಿ ಅಡಗಲಿ ಆ ರಸ್ತೆ ಬರ್ತದೆ. ಯಾವ ತಾಲೂಕಲ್ಲಿ ಇದೆ ಈಗ? ಬಮ್ಮಿಳಿ ತಾಲೂಕು ಸರ್. ಬಮ್ಮಿಳಿ ತಾಲೂಕು. ಬಮ್ಮಿಳಿ ತಾಲೂಕು ಸರ್. ಒಂದು 8 ಕಿಲೋಮೀಟರ್ ಆಗತ್ತೆ ಸರ್. ಅಂದ್ರೆ ಇಲ್ಲಿ ನಿಮ್ಮ ತಂದೆಯವರು ಬಂದ್ರಾ? ಹೌದು ಸರ್. ನಮ್ಮಪ್ಪನ ಅಕ್ಕನ ಮಕ್ಕಳು ಇವರು, ನಮ್ಮ ಮಾಮ, ನಮ್ಮ ತಾಯಿ ಮನೆತನಕ್ ಬಂದ್ರ. ನಮ್ಮಪ್ಪ ಅಲ್ಲಿ ಏನು ಇದ್ದಲ್ಲ ಇತ್ತು ಅಷ್ಟು, ಒಂದ್ 2 ಎಕರೆ ಇತ್ತು ಸರ್. ಅದ್ರ ಮಾರ್ಕೆಂಡ್ ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿರ್ತೀವಿ. ನಿಮ್ಮ ತಂದೆ ಇಲ್ಲಿ ಮನೆತನಕ್ ಬಂದ್ರೆ? ಹೌದು ಸರ್. ಯಾರ ಮನೆಯಲ್ಲಿ? ಬಣಕಾರ ಮುದುಕಪ್ಪ. ಬಣಕಾರ ಮುದುಕಪ್ಪ. ಮುದುಕಪ್ಪ ಸರ್. ಅಂದ್ರೆ ಈಗ ಬಣಕಾರ ಮುದುಕಪ್ಪರಿಗೆ ನಿಮ್ಮ ತಂದೆ ಸಾಕು ಮಗ ಅಂತಾನ ಅಥವಾ? ಹೆಣ್ಮಕ್ಳು ಮನೇಲೆ ಬರೋದು ಇದೊಂದು ಪದ್ಧತಿ ಇದೆ ಮನೆತನಕ್ಕೆ. ಮನೆತನ ಅಂತಾರೆ ಸರ್. ನಿಮ್ ತಂದೆ ಹಂಗ್ ಬಂದ್ರಿ ಇಲ್ಲಿಗೆ? ಹೌದು ಸರ್. ಈಗ ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ಒಂದು ಇಬ್ರು ಇದ್ರೆ ಸರ್ ತೀರ್ಕೆ ಅಂದ್ರೆ ನಾನೊಬ್ಬನೇ ಇರೋ ಸರ್. ಯಾರಲ್ಲ ಇಬ್ರು ಇದ್ರು ಅಂದ್ರೆ ಏನ್? ಹೆಣ್ಮಕ್ಳಿದ್ರ ಗಂಡ್ಮಕ್ಳಿದ್ರ? ಗಂಡ್ಮಕ್ಳು ಸರ್. ನಮ್ಮ ತಮ್ಮ ನಾವು ತೋಟ ಮಾಡ್ತೀವಿ ಸರ್. ಒಳ್ಳೆ ಬಾರಿ ಬೆಳಿತೀವಿ ಸರ್. ಆವಾಗ ಒಳ್ಳೆ ನಮ್ಮೂರಿಗೆಲ್ಲ ಆಶ್ಚರ್ಯಾಗಿದ್ರು, ಬಾರಿ ಬೆಳಿತೀವಿ, ದೊಡ್ಡ ರೈತರ ನಂಗೆ ಬೆಳೆಸಿ ಹತ್ತು ಎಕರೆಗೆ. ಈಗ ಕೃಷಿಯನ್ನು ಯಾರು ನೋಡ್ಕೊಂತಿದ್ರಿ? ನಾವೇ ನೋಡ್ಕೊಂತೀವಿ ಸರ್. ನೀವೊಬ್ರು? ಹೌದು ಸರ್. ಈಗ ನಿಮ್ ತಂದೆಯವ್ರು ಇದಾರ? ಇಲ್ಲ, ನಮ್ಮ ತಂದೆ ತೀರ್ಕೊಂಡು. ನಿಮ್ಮ ತಾತವರು? ಯಾರು ಇಲ್ಲ. ಯಾರು ಇಲ್ಲ? ಇಲ್ಲ ಸರ್. ಈಗ ನೀವು ಒಂದೇ ಕೃಷಿಯನ್ನು ನೋಡ್ಕೊಳ್ತಿರೋದು? ನಿಮ್ಮ ತಂದೆ ತಾಯಿ? ತಂದೆ ತಾಯಿ ಇಬ್ರು ತೀರ್ಕೊಂಡ್. ತಾಯಿ ಇಲ್ಲ? ತಾಯಿನೂ ಇಲ್ಲ. ಓ, ಈಗ ನೀವು ನಿಮ್ಮ ಹೆಣ್ಮಕ್ಳು ಸ್ವಲ್ಪ ಹೆಲ್ಪ್ ಬರ್ತಾರೆ ಸರ್. ನಿಮ್ಮ ಹೆಂಡತಿಯವರು ಸಹಾಯಕ್ಕೆ ಬರ್ತಾರೆ? ಹೌದು. ನಿಮಗೆ ಎಷ್ಟು ಮಕ್ಕಳು? ನಮಗೆ 4 ಮಂದಿ ಸರ್ ಮಕ್ಕಳು. ಗಂಡ್ ಮಕ್ಕಳ? ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ ಮಕ್ಳು ಸರ್. ಏನೇನು ವಯಸ್ಸಿನಲ್ಲಿ ಇದಾರೆ ಈಗ ಅವರು? ಮಗಳು 26 ವರ್ಷ ಸರ್. ಸ್ಟಾಫ್ ನರ್ಸ್ ಮಾಡ್ಸಿದ್ ಬಳ್ಳಾರಿಗೆ. ಹೌದಾ? ಮೂರಿಗೆರಿ ಕೊಟ್ಟಿ ಸರ್. ಅವರು ಗಂಡ ಇದನ್ನ ಈಗ ಮಗಳು ಕೆಲಸ ಮಾಡ್ತಿದ್ರ? ಇಲ್ಲ, ಬಿಡಿಸಿಬಿಟ್ರು ಅವರು. ಕಷ್ಟಪಟ್ಟು ಓದಿಸಿ ಸರ್ ನಾವು, ಅವ್ರು ಬಿಡಿಸಿಬಿಟ್ರು. ನಮ್ಮ ಮಗ ಒಬ್ಬನು ಈ ಜೀವನ ಆದಕ್ಕೋಸ್ಕರ ಈಗ ಬಾದಾಮಿಯಲ್ಲಿ ಅಂಗಡಿ ಜ್ಯುವೆಲರ್ಸ್ ಹೋಗ್ತಾನೆ ಸರ್. ಜ್ಯುವೆಲರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಓದಿಲ್ವಾ ಮಗ? ಓದ ಸರ್, ಪಿ ಯು ಸಿ ಟೆಂಡರ್ ಓದಿನ. ಆತ್ಮ ಮುಂದೆ ಓದ್ಲಿಲ್ಲ? ಇಲ್ಲ, ಓದಿಲ್ಲ. ಇನ್ನು ಇನ್ನು ಒಬ್ಬ ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಾನೆ ಸರ್, ಸೆಕೆಂಡ್ ಬಿ ಎಸ್ ಸಿ ಸರ್. ಎಲ್ಲಿ? ಜೂನಿಯರ್ ಕಾಲೇಜ್ ಅಗ್ರಿಮೆಂಟ್ ಸರ್. ಏನ್ ಹೆಸರು? ಬಸವರಾಜ್ ಎಸ್ ಅಂತ. ಆತ ಕಂಪ್ಯೂಟರ್ ಸೈನ್ಸ್ ಬಿ ಎಸ್ ಸಿ ಓದ್ತಾ ಇದ್ದಾನೆ. ನಾಲ್ಕು ಜನ ಆದ್ರೆ ಈಗ ಇನ್ನ ಒಬ್ರು ಹತ್ತೆಕರೆ ಜಮೀನನ್ನ ನೀವೊಬ್ರೆ ನೋಡ್ಬೇಕು. ಈಗ ಮಕ್ಕಳು ನೋಡ್ಕೊಂತೀವಿ ಸರ್, ಹಂಗೇನ ಅರ್ಜೆಂಟ್ ಕೆಲಸ ಇದ್ರೆ ಮಕ್ಕಳು ಒಂದಿನ ಬಿಡ್ತಾರೆ, ಬರ್ತಾರೆ. ಅಂಗಡಿಗೆ ಹೋದ ಭಾನುವಾರ ರಜೆ ಇರ್ತಾರೆ ಸರ್, ಅವತ್ತಿನ ದಿನ ನಾನು ಒಂದು ಕೆಲಸ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಬಿಡಿಸ್ಕೊಂಡು ಕರ್ಕೊಂಡು ಮಾಡಿಸ್ಕೊಂಡು ಕೈ ಮಾಡ್ತೀನಿ ಸರ್. ಹೌದಾ? ಹೌದು ಸರ್. ಈಗ ಕೃಷಿಯನ್ನು ಮಕ್ಕಳಿಗೆ ಕಲಿಸ್ಲಿಲ್ವಾ ನೀವು? ಕೃಷಿ ಕಳಿಸಿದ್ನಿ ಸರ್, ಅವನು ಮತ್ತೆ ನಮ್ಮ ಜೀವನ ಟೈಟ್ ಆಗಿಬಿಡ್ತಾರೆ, ಹೊಟ್ಟೆ ಜೀವನ ಹೇಳಿ ಕಷ್ಟ ಆಗಿಬಿಡ್ತೀವಿ. ನೀರು ಕಡಿಮೆ ಸರ್, ಒಂದು ಎರಡು ಮೂರು ಬೋರ್ ಹಾಕಿಸ್ತೇವೆ ನೀರು ಸಿಗಲಿಲ್ಲ, ಹಂಗಾಗಿ ಜೀವನ ಆಧಾರಿತ ಕಷ್ಟ ಆಗಿಬಿಡ್ತು ಸರ್. ಅದಕ್ಕೋಸ್ಕರ ಆತನ ಅಂಗಡಿ ಕಳಿಸ್ತಾರೆ, ಜೀವನ ಆರಾಮ ನಡೀತಿ ಸರ್. ಈಗ ತಿಂಗಳಿಗೆ 8,000 ಕೊಡೋದ್ರಿಂದ ನಮ್ಮ ಜೀವನ ಬೇಸ್ ನಡೀತಿ. ಅದಕ್ಕೋಸ್ಕರ ಈಗ 10 ಎಕರೆಯಲ್ಲಿ ಸುಮಾರು 9 ಎಕರೆ 65 ಸೆನ್ಸ್ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಏನೇನ್ ಬೆಳಿತಾ ಇದ್ರಿ ಸಕ್ರಪರೆ? ರೇಷ್ಮೆ ಸರ್. ರೇಷ್ಮೆ ಬೆಳೆಸಿದ್ರ? ಬೆಳೆಸಿವಿ ಸರ್. ಎಷ್ಟು ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ರಿ? ಒಂದು 7 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಹೌದಾ? 7 ವರ್ಷ ಸರ್. 7 ವರ್ಷ? ಹೌದು ಸರ್. ರೇಷ್ಮೆಯನ್ನು ಬೆಳಿಬೇಕಂತ ಯಾಕೆ ಆಸೆ ಆಯ್ತು ನಿಮ್ಗೆ? ಇಲ್ಲಿ ನಮ್ಮೂರಿಗೆಲ್ಲ ಹಾಕಿದ್ರು ಸರ್, ಚಾಕಿ ಸೆಂಟರ್ ಮಾಡಿದ್ರಲ್ಲ, ಅವ್ರು ಒಳ್ಳೆ ಉತ್ತಮ ಬೆಳಿತೇವೆ ಕಚ್ಚಿದ್ರು. ಅವರು ಹೇಳಿದ್ರು ಸರ್, ಇಲ್ಲಿ ಹಾಕಿದ್ರು ಒಳ್ಳೆ ಬೇಸ್ ಆಕೈತೆ ಅಂತ ಹೇಳಿದ್ರು ಸರ್. ಅದಕ್ಕಾಗಿ ನಾವು ಮಾಡಿ ಸರ್ ಅದನ್ನ ಬೇಸ್ ಹಿಡಿತೀವಿ. ರೇಷ್ಮೆ ಬೇಸ್ 400-500 ರೂಪಾಯಿ ರೇಟ್ ಸಿಗ ಸರ್. ಹೌದು ಸರ್, ಒಳ್ಳೆ ರೇಟ್ ಇತ್ತು. ಈಗ ಸ್ವಲ್ಪ ಕಡಿಮೆ ಸಿ, ಕೊರೋನಾ ಬಂದಾಗಿದ್ದ ಸ್ವಲ್ಪ ಕಡಿಮೆ ಸರ್. ಈ ಕೊರೋನಾ ನಿಮ್ಗೆ ರೈತರಿಗೆ ತುಂಬಾ ಪೆಟ್ಟು ಕೊಟ್ಟಿದೆ? ಪೆಟ್ಟು ಒಳ್ಳೆ ಪೆಟ್ಟು ಕೊಡ ಸರ್. ಅಂದ್ರೆ ವಹಿವಾಟು ನಿಂತೋಯ್ತು? ವಹಿವಾಟು ಇಲ್ಲ ಸರ್, ಸಾಗಣೆ ಇಲ್ಲ, ಬರೀ 200-180 ಹಿಂಗ್ ರೇಟ್ ಇತ್ತಲ್ಲ ಸರ್, ತುಂಬಾ ತೊಂದರೆಗೆ ಸರ್. ಇಂಥ ಟೈಮಲ್ಲಿ ನಿಮ್ಗೆ ಸರ್ಕಾರದಿಂದ ಏನಾದ್ರೂ ಸಹಾಯ ಆಯ್ತಾ? ಕೆಜಿಗೆ 50 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರ ಸರ್. ಹೇಳ್ಯಾರ ರೇಷ್ಮೆ ಬೆಳೆಗಾರರಿಗೆ ಸಹಿತ ಕೊಡ್ತೀವಿ ಅಂತ ನಮ್ಮ ಮೆಮ್ಬರ್ಶಿಪ್ ಹೇಳ್ಯಾರ ಸರ್. ಕೊಡ್ತೀವಿ. ಈಗ ಅದನ್ನ ಹೇಗೆ ನಿರ್ಧಾರ ಮಾಡೋದು? ಈಗ ನೀವು ಎಷ್ಟು ರೇಷ್ಮೆ ತೆಗಿತಾ ಇದ್ರೆ ಅಷ್ಟು ಬರ್ತದೆ? ಒಟ್ಟಿಗೆ ನಾವು ಒಂದು ಕ್ವಿಂಟಲ್ ಬೆಳೆದ್ರೆ ಅದಕ್ಕೆ 5,000 ಹಾಕಿ ಕೊಡ್ತಾರೆ ಸರ್. ಕೆಜಿಗೆ 50 ರೂಪಾಯಿ ಅಂತ ನಾವು ಎಷ್ಟು ಬೆಳೆದಿರ್ತೀವಿ ಅಷ್ಟು ಹಾಕಿ ಕೊಡ್ತಾರೆ ಸರ್. ರೇಟ್ ಇದ್ದಾಗ ಇಲ್ದಾಗ ಸರ್, ಇದ್ದಾಗ ಹಾಕಿ ಕೊಡೋದಲ್ಲ. ಇದಕ್ಕೆಲ್ಲ 10 ರೂಪಾಯಿ ಕೊಡಿದ್ರು ಸರ್, ಕೆಜಿಗೆ 10 ರೂಪಾಯಿ ಕೊಡಿದ್ರು. ಇವತ್ತೇನು 50 ಕೊಡ್ತಾರೆ ಅಂತ ಹೇಳ ಮೆಸೆಟ್ರ್ ಏನ್ ಮಾಡ್ತಾರೆ ಕೇಳ್ಬೇಕು ಸರ್. ಈಗ ಸಕ್ರಪ್ಪ ಹೆಸರು ಇದೆ ಸರ್, ಹೆಸರಲ್ಲಿ ಮಾತ್ರ ಸಿಹಿ ಇದೆನಾ? ಜೀವನದಲ್ಲೂ ಕೃಷಿಯಿಂದ ಸಿಹಿ ಆಗಿದೆನಾ? ಕೃಷಿದಲ್ಲಿ ಆಗ ಸರ್, ಸ್ವಲ್ಪ ಜೀವನ ಇಲ್ಲ ಅಂತಲ್ಲ. ಈಗ ಆ ನೋವಿನಿಂದ ಪುಟ್ಟದ್ ಬರೋದಕ್ಕೆ ನೀವು ಕೃಷಿಯಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಯಾವ್ದಾದ್ರು ಪ್ಲಾನ್ ಮಾಡಿದ್ರ? ಮಾಡಿ ಸರ್, ನುಗ್ಗಿ ಹಾಕ್ಬೇಕಂತ ಮಾಡಿ ಸರ್. ನುಗ್ಗಿ ಹಾಕಿನ ಇಲ್ಲಿ ಎಲ್ಲ ಕೆಲವು ಬೆಳೆಗಾರರು ಬಂಪ ಪಡ್ಡಾಗ ಅಲ್ಲೆಲ್ಲ ತೆಗ್ದಾರ ಸರ್. ಇವಾಗ 1.5 ಎಕರೆ ಹೋಗಿ ಹಾಕಿ ಇವತ್ತು 7 ಲಕ್ಷ ತಗದನ. ಇದ್ಯಾವ್ದು ವರದಾಪುರದಾಗ ಒಬ್ರು ಹೇಳಿದ್ರು ಸರ್, ಅವರೊಂದು 6 ಎಕರೆ ಹಾಕಿ ಒಂದು 10 ಲಕ್ಷ ಬೆಳೆದಾರತ್ತೆ. ಹಂಗಾಗಿ ಒಂದಿನ ಜೀವನ ನಮ್ಗೆ ಟರ್ನ್ ಆಗತ್ತೆ ಅಂತ ಆಸೆ. ನುಗ್ಗಿಗೆ ಕನ್ವರ್ಟ್ ಆಗ್ಬೇಕಾ? ನುಗ್ಗಿಗೆ ಕನ್ವರ್ಟ್ ಆಗ್ಬೇಕಂತ 7 ವರ್ಷ ರೇಷ್ಮೆ ಬೆಳೆದಿದ್ರೆ ಈಗ ನುಗ್ಗಿಗೆ ಕನ್ವರ್ಟ್ ಆಗೋದಕ್ಕೆ? ನುಗ್ಗಿ ಕನ್ವರ್ಟ್ ಹಾಕಿ ಈಗ ಬಂಡವಾಳ ಬೇಕಲ್ಲ ಸರ್, ಬಿಲ್ಡಿಂಗ್ ಕಟ್ಸಕ. ರೇಷ್ಮೆ ಗೂಡಿಗೆ ಬಿಲ್ಡಿಂಗ್ ಬೇಕು ಸರ್. ಬಿಲ್ಡಿಂಗ್ ಹಾಕಕ್ ಬಂಡವಾಳ ಇಲ್ಲ ಅಷ್ಟಕ್ಕಂತ. ಸರ್ಕಾರದವ್ರು 3 ಲಕ್ಷ ಕೊಡ್ತಾರೆ ಸರ್ ಅವರು. ಈಗ ನಾವು ಸ್ಟಾರ್ಟಿಂಗ್ ಕಟ್ಬೇಕಲ್ಲ, ಅದು ತೊಂದ್ರೆ. ಬ್ಯಾಂಕ್ ಲೋನ್ ಎಲ್ಲ ತಗೋಬೋದಲ್ವಾ? ತಗೋಬಹುದು ಸರ್, ನಮಗೆ ಭಯ ಸಾಸ್ ಲೋನ್ ತಗೋಕ ಈಗ ಅದಿರ್ಬಿಟ್ಟಿವಿ. ಯಾಕಂದ್ರೆ ನಮ್ಮ ನೀರು ಕಾಯ್ಮಾತ್ವಲ್ಲ ಸರ್, ಒಂದೊಂದ್ಸಲ ರೇಷ್ಮೆ ಕೆಡಿಸಿ ಮತ್ತೊಂದ್ಸಲ ಹಾಕಿವಿ ಸರ್ ಗಿಡಮಣಿಗೆ. ಈಗ ಹೊರಭೂಮಿಗೆ ಎಷ್ಟು ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಲೋನ್ ಎಕರೆಗೆ? ಕೊಡ್ತಾರ ಸರ್, ನಮ್ಮ ಬಣ್ಣ ಒಂದು 40,000 35,000 ಕೊಡ್ತಾರ ಸರ್ ಅಷ್ಟೇ. ಕೊಡ್ತಾರೆ ಅಷ್ಟು ನೀವು ತಗೋಬಹುದಲ್ಲ, 9 ಎಕರೆ ಇದೆ. ತಗೋಬಹುದು ಸರ್, ನೀರು ಕಾಯ್ಮದ ನೀರಲ್ಲ ಸರ್. ಒಂದೊಂದ್ಸಲ ಒಂದ್ ವರ್ಷ ಮಳೆಗಾಲ ಆಗಲ್ಲ ಸರ್ ಒಂದ್ಸಲ. ಇದೆಲ್ಲ ಡ್ರಿಪ್ ಇರಿಗೇಷನ್ ಅಲ್ವಾ? ಹನಿ ಡ್ರಿಪ್ ಸರ್. ಅನುಕೂಲ ಹೋಗ್ಬಿಡ್ತಾರೆ ಸರ್ ನೀರು? ಒಂದ್ಸಲ ಹೋಗ್ಬಿಡ್ತದೆ, ಪೂರ್ತಿ ಹೋಗ್ಬಿಡ ಸರ್. ಓಹೋ, ಈಗ 7 ವರ್ಷದಲ್ಲಿ ಈ ತರ ಪೆಟ್ಟುಂಡಿದ್ದಾರೆ? ಹಾಗೆ ಸರ್. ಎಷ್ಟು 2 ಸಲ ಆಗಿದೆ ಸರ್? ಪೂರ ನೀರಿಲ್ದೆ ನೀರು ಹೋಗ್ಬಿಡುತ್ತೆ, ಗಿಡ ಎಲ್ಲ ಒಣಗಿ ಹೋಗ್ಬಿಟ್ಟು ಸರ್. ಮತ್ತೆ ತೆಗೆದು ಮತ್ತೆ ಸಸಿ ತರೋದು, ಮತ್ತೆ ಹಚ್ಚೋದು, ಮತ್ತೆ ಮಾಡೋದು. ಅದರಂತೆ ಒಂದ್ 2 ಸಲ ಮಾಡಿದ್ವಿ ಸರ್. ಈಗ ಬೋರ್ವೆಲ್ ಗಳಿಗೆ ನೀರನ್ನ ಮರು ಉಣಿಸ್ಕೊಳ್ಳೋಕೆ, ಅಂದ್ರೆ ಮಳೆ ನೀರನ್ನ ಸಂಗ್ರಹಿಸಿ ಬೋರ್ ನ ಮತ್ತೆ ಚೇತರಿಕೆ ಮಾಡೋದಕ್ಕೆ ಏನೆಲ್ಲ ಯೋಜನೆ ಪ್ಲಾನಿಂಗ್ ಮಾಡ್ತಾರೆ? ನೀವು ಆತರ ಏನು ಮಾಡ್ಲಿಲ್ವಾ? ಇಲ್ಲ, ನಮ್ಮ ತೋಟದ ಕೆಳಗೆ ಲಿಂಗದಗುಂಡಿ ಪಂಚಾಯತಿ ವತಿಯಿಂದ ಆಗಿದೆ ಸರ್. ಆಗಿದೆ ಒಂದು ಸಣ್ಣದು ಗೋಕಟ್ಟೆ ಅಂತ ಕಟ್ಟ್ಯಾರ ಸರ್. ಅಲ್ಲಿಂದ ನಮ್ಮ ಬೋರ್ವೆಲ್ ಒಂದು 10 ಅಡಿ ತಗ್ದು ಅದಕ್ಕೆ ಸುತ್ತಲಿ ಕಲ್ಲು ಕಟ್ಟಿ ಇದನ್ನ ಮಾಡ್ಯಾರ ಸರ್. ಅದು ಸರ್ಕಾರದಿಂದ ಮಾಡಿಸ್ಕೊಂಡಿದ್ದೀವಿ. ಸರ್ಕಾರ ಯಾವ್ದು ನರೇಗಾದಲ್ಲಿ ಮಾಡ್ಕೊಂಡ್ರೆ ಅಥವಾ ಏನು ಬೇರೆ ಯೋಜನೆಯಲ್ಲಿ? ನರೇಗಾ ಇರ್ಬೇಕು ಅನ್ಸ ಸರ್, ನಮಗೆ ಅಷ್ಟು ಗೊತ್ತಿಲ್ಲ. ಮಳೆಯೇ ಮಾಡಿಸಿತ್ತು. ಅದಕ್ಕೆ ನೀವೇನು ಖರ್ಚು ಮಾಡಿಲ್ಲ, ಸರ್ಕಾರದಿಂದ ಮಾಡ್ಕೊಂಡಿಲ್ಲ? ನಾವೇ ಒಂದು ರೂಪಾಯಿ ಖರ್ಚು ಮಾಡಿದ್ದೀವಿ, ಸರ್ಕಾರನೇ ಮಾಡಿಸ್ಕೊಂಡಿದ್ದೀವಿ. ಈಗ ನಿಮ್ಮ ಬೋರ್ವೆಲ್ ಅಲ್ಲಿ ನೀರು ಕೊರತೆ ಆಗಿಲ್ಲ? ಸಣ್ಣ ವರ್ಷ ಒಂದು ಕಾಲಿಸಿದಾಗ ನಾವು ಮಾಡ್ಬೇಕು ಸರ್. ಹಂಗಾಗಿ ನುಗ್ಗಿ ಸರ್ವಾಗತ್ತಂತ ಮಾಡಿ ಸರ್, ಗಿಡದ ಗಿಡಕ್ಕೆ ಹತ್ತಡಿ ಸಾಲಿನ ಸಾಲಿ ಹತ್ತಡಿ ಹಾಕಿನ ಸರ್, ಅದು ಅನುಕೂಲ ಆಗತ್ತಂತ ನಾವು ಅದನ್ನ ಮಾಡಿ ಸರ್. ನಮ್ ನೀರಿಗೆ ಅದಕ್ಕೂ ಸರ್ವಾಗತ್ತೆ ಅಂತ ಒಂದು ಎಕರೆ ಮಾಡಿ ಸರ್. ಒಂದೇ ಬೋರ್ ಇರೋದು? ಒಂದೇ ಬೋರ್ ಸರ್, ಒಂದು 30 ವರ್ಷ ಆಗ್ತದೆ ಒಂದೇ ನೀರು ಸರ್. ನಾವು ಹಾಕ್ಸಿದ ಬೋರ್ ನಿಂತಲ್ಲ ಸರ್, ನೀರು ಕಿತ್ತಿಲ್ಲ. ಹೌದಾ, ಎಷ್ಟು ಹಾಕ್ಸಿದ್ರಿ? ಒಂದು 3-4 ಹಾಕ್ಸಿನ ಸರ್ ನಾನು, ನೀರಿಲ್ಲ ಸರ್. ಬಂಡಿ ಬಂದ್ಬಿಡುತ್ತೆ ಸರ್, 60-70 ಬಂಡಿ ಬಂದ್ಬಿಡ್ತಾವ. ಅಂದ್ರೆ ನಿಮ್ಮ ಸುತ್ತಮುತ್ತ ಬಂಡೆ ಇದೆ ನೆಲದಲ್ಲಿ? ಇದೇ ಬಂಡೆ ಕಾರಣ ಸರ್. ಊರಿಗೆ ಮತ್ತೆ ಕೇಶವರಾಯನ ಬಂಡಿ ಅಂತ ಬಂಡೆ ಸರ್. ಆದ್ರೆ ಊರ ನೀರು ಸರ್, ಎಲ್ಲರೂ ನಮ್ಮೂರ್ ಯಾರು ದೊಡ್ಡ ನೀರು ಸರ್, ಎಲ್ಲರೂ 1 ಕಾಲು 1.5 ಇಂಚ್ ಬಹಳ ಕಡಿಮೆ ಸರ್. ಕಡಿಮೆ ಇವ್ ನಮ್ಮ ಗಣೇಶ ಅಂದ್ರ ಒಳಿಂದ ತಂದ್ರ ಸರ್, ಇವ್ರು ಸಮುದ್ರ ಇದ್ದಂಗೆ ಐತಿ ಇವ್ರಿಗೆ. ಗಣೇಶ ಅಂದ್ರೆ ಪರ್ವಸ ವ್ಯವಸಾಯ ನಮ್ಮೂರಾಗ. ಈಗ ನೀವು ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರೋದ್ರಿಂದ ಬೇರೆ ಪ್ರಯತ್ನ ಮಾಡ್ಲಿಕ್ಕೆ ಆಗಲ್ಲ. ಆಗದ ಸರ್, ಬೇರೆ ಅದಕ್ಕಾಗಿ ಹೆಂಗ್ ಬರುತ್ತೆ ಹಂಗೆ ಬರ್ಸಿದ್ದೆ ಜೀವನ ಮಾಡ್ಬೇಕು. ಹೌದೌದೌದು ಸರ್. ಈ ನಮ್ಮ ಮಗ ಕಂಪ್ಯೂಟರ್ ಸೈನ್ಸ್ ಓದ್ತಾನ, ಮತ್ತೆ ಈಗ ಬಿಡಿಸ್ಬಿಟ್ರೆ ಅವ್ರ ಜೀವನ ಹಾಳು. ಅವ್ರು ಏನಾದ್ರು ಒಂದು ಭವಿಷ್ಯ ಮಾಡ್ಕೊಳ್ಳ ಅಂತ ಹೇಳಿ ಆತನ ಹಂಗಾಯ್ತು ಸರ್. ನಮ್ಮ ಮಗ ಬಂಗಾರದ ಅಂಗಡಿ ಹೋಗ್ತಾರೆ ಸರ್, ಜೀವನ ಪೂರ್ತಿ ಮತ್ತೆ ಅಡಿಲ್ಲ ಅಂತ. ಇದು ಉತ್ತಮ. ನೀವು ಗಂಡ ಹೆಂಡತಿ ಇಬ್ರು ಹೊಲದಲ್ಲಿ ಕೆಲಸ ಮಾಡ್ತೀರ? ಮಾಡ್ತೀವಿ ಸರ್. ನಮ್ಮ ಹೆಣ್ಮಕ್ಳು ಬರೋದಲ್ಲ ಬಹಳ, ನಾವೇ ಮಾಡ್ತೀವಿ ಸರ್. ಲೇಬರ್ ಕರ್ಕೊಂಡು ಮಾಡ್ತೀವಿ ಸರ್. ಅವ್ರು ಬಟ್ಟೆ ವ್ಯಾಪಾರ ಮಾಡ್ತಾರೆ ಸರ್. ರೇಷ್ಮೆಗೆ ಅಂತ ಲೇಬರ್ ಬೇಕಾಗ್ತದೆ? ಇಲ್ಲ, ರೇಷ್ಮೆ ಏನು ಸರ್, ನಾವು ಮನೇರ ಮಾಡ್ತೀವಿ. ಸುಳ್ಳ ಕೇಳ್ಬೋದು, ನಾವು ಮನೇರ ರೇಷ್ಮೆ ಸೊಪ್ಪು ಹಾಕೋದು ಎಲ್ಲ ನಾವು ಮನೇರ ಮಾಡ್ತೀವಿ ಸರ್. ಸಾಯಂಕಾಲ ರೇಷ್ಮೆ ಮನೆಗೆ ಚಪ್ಪರನ ಹಾಕೊಂಡು ಮಾಡಬಹುದಾಗಿತ್ತು, ಅದನ್ನೇ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದಾಗಿತ್ತು. ನೀವು ಬಿದ್ದು ಬಿಡಿ ಸರ್, ಅದಕ್ಕೆ 2 ಲಕ್ಷ ಬೇಕು ಸರ್ ಮಾಡಕ್ಕಾದ್ರೂ. ಚಪ್ಪರ ಹಾಕೊಳ್ಳೋಕು? ಚಪ್ಪರ ಅಕ್ಷರಕ್ಕೂ 1.5 ಲಕ್ಷ ಬೇಕು ಸರ್. ಈಗ ಅದು ಶಾಶ್ವತ ಅಲ್ಲ ಸರ್, ಅದು ಚಪ್ಪರ ಮತ್ತೆ 2-3 ವರ್ಷ ಬಿದ್ದು ಹೋಗತಿ ಅಂತ ನಾವು ಸ್ವಲ್ಪ ಎದುರುಬಿಟ್ಟಿ ಸರ್ ಅದನ್ನ ಮಾಡಕ್ಕ. ಸೊ ಈಗ ನೀವು ರೇಷ್ಮೆ ಮನೆ ಮಾಡ್ಕೊಳ್ಳಕ್ಕೆ ಹಣಕಾಸಿನ ತೊಂದರೆ ಇರೋದ್ರಿಂದ ರೇಷ್ಮೆನೇ ಈಗ ಕೈ ಬಿಡ್ತಾ ಇದ್ದೀರಿ? ಅನಿವಾರ್ಯ ಪರಿಸ್ಥಿತಿ. ನೀರಿನ ಕೊರತೆನೂ ಇದೆ? ನೀರಿನ ಕೊರತೆನೂ ಐತೆ. 2 ಅದಾವ ಸರ್ 2. 7 ವರ್ಷ ನೀವು ರೇಷ್ಮೆ ಮಾಡಿದ್ರಲ್ವಾ, ಸರ್ ಅಷ್ಟು ಹಣ ಗಳಿಸ್ಲಿಕ್ಕೆ ಆಗ್ಲಿಲ್ವಾ? ಹೇಗೆ ಅದು ಬರ್ದು ಸರ್, ಮತ್ತೆ ಮನೆ ಖರ್ಚು ಅದಕ್ಕೆ ಇದಕ್ಕೂ ಆಗ್ಬಿಡ ಸರ್. ತಿಂಗಳ ಎಷ್ಟು ಮಾಡಿದ್ರಿ ನೀವು ಅಂದ್ರೆ? ವರ್ಷಕ್ಕೆ 4-5 ಪೀಕ್ ಬರ್ತಾವ ಸರ್ ರೇಷ್ಮೆ. ಹ್ಞೂ ಸರ್. ಒಂದ್ 2-3 ವರ್ಷ ಬೇಸ್ ಬಂತು, ಆಮೇಲೆ ಇತ್ತೀಚೆಗೆ ಅವು ಕೂಡ ಸುಮಾರು ಬರಕ್ಕೆ ಹಚ್ಚಿ ಬಿಡ ಸರ್. ಹೌದಾ? ಹೌದು. ವರ್ಷಗಟ್ಟಲೆ ನಮ್ಮೂರ ಯಾರು ಬೆಳೆದ್ರು ಸರ್ ರೇಷ್ಮೆನ. ಒಂದ್ ವರ್ಷಗಟ್ಟಲೆ ಇವ್ ನಮ್ ಕಣ್ಬಾಪ ಶಂಬಲಿಗ ಅವ್ರ ಸುತ್ತ ವರ್ಷಗಟ್ಟಲೆ ಕೆಟ್ಟವ ಪಾಪ ತಡ್ಕಂತಾರ. ಅವ್ರು ಸ್ವಲ್ಪ ಒಲ್ಲೆ ರೈತರು ಸ್ಟ್ರಾಂಗ್ ಅದ್ರ, ಆದ್ರೆ ಇದು ಒಂದೇ ಅಲ್ಲ, ಹೂವ ಕಂಕಂಬ್ರಿ ಏನೋ ಮಾಡಿಕೊಂಡಾರ ತಡ್ಕಂತಾರ ಅವ್ರು. ಇನ್ ನಾವಂದ್ರೆ ಇಲ್ಲ, ನಮ್ ಫ್ಯಾಮಿಲಿ ದೊಡ್ಡದಿಲ್ಲ, 3-6 ಅಂತ ಬಿಡಲಿಲ್ಲ ಮಾಡಕ್ಕ, ಇದೇ ಮೇಲೆ ಮಾಡಕ್ಕಲ್ಲ ಸರ್. ಹಂಗಾಗಿ ನಮ್ಗೆ ಸ್ವಲ್ಪ ತೊಂದ್ರೆ ಆಯ್ತು ಸರ್ ಆರ್ಥಿಕ ಪರಿಸ್ಥಿತಿ. ಅವ್ರು ತಡ್ಕಂತ ವರ್ಷಗಟ್ಟಲೆ ತಡ್ಕಂತಾರ. ನಮ್ಮ 1 ವರ್ಷ ಪೂರ್ತಿ ಬಂದ್ರು ಸರ್, ಉಳಿದ ಖರ್ಚಿ ಆಗಿಲ್ಲ ನಾವು ದುಡಿಯೋದು. ನಮ್ಮ ಹುಡುಗನ ಕೆಲಸ ಕೊಂದ್ರೆ ಅದೇ ಜೀವನ ನಮಗೆ. ಹ್ಞೂ ಸರ್. ಈಗ ಸಕ್ಕರೆ ರೇಷ್ಮೆ ಜೊತೆಗೆ ಬೇರೆ ಏನೇನು ಬೆಳೆದಿದ್ರಿ? ಈಗ ರೇಷ್ಮೆ ಜೊತೆಗೆ ಕನಕಾಂಬ್ರಿ ಸರ್, ಅವಾಗ ಈಗಲ್ಲ ನೀರು ಕನಕಾಂಬ್ರಿ ಬೇಸೆ ಬೆಳೆದಿದ್ದೆ ಸರ್. ಕನಕಾಂಬ್ರಿನ ರೇಷ್ಮೆ ಹಾಕಿದ್ಕೆ ನೀರು ಸಾಟದಕ್ಕೆ ಕನಕಾಂಬ್ರಿ ತಗೊಂಡ್ಬಿಟ್ಟು ಸರ್. ಕನಕಾಂಬ್ರಿ ಬಹಳ ಒಳ್ಳೆ ಪೀಕ್ ಸರ್. ಊಟಕ್ಕೆ ಎಲ್ಲ ಏನ್ ಬೆಳ್ಕೊಳ್ತೀರಿ? ಊಟಕ ಮತ್ತೆ ಮೆಕ್ಕೆಜೋಳ ಇಂಥವೆಲ್ಲ ಹಾಕಿವಿ ಸರ್. ಮತ್ತೆ ಕುಣ್ಕೊಂಡ್ಬಿಡ್ತೀವಿ. ಜೋಳ ಮೆಕ್ಕೆಜೋಳನ ಹಾಕಿವಿ ಸರ್. ಜೋಳ ಹಾಕಿಲ್ಲ? ಇಲ್ಲ, ಜೋಳ ಹಾಕಿಲ್ಲ ಸರ್. ಮೆಕ್ಕೆಜೋಳ ನೀವು ಬಳಸ್ತೀರಾ? ಇಲ್ಲ, ಬಳಸೋದಿಲ್ಲ. ಅದು ಮಾರಾಟ ಮಾಡಿ ತಗೊಂಡ್ಬರ್ತೀವಿ. ಜೋಳ ಗಿಡ ತಗೊಳ್ತೀವಿ. ಈಗ ರೇಷ್ಮೆ ನಿಮ್ಗೆ ತಕ್ಕ ಮಟ್ಟಿಗೆ ಜೀವನಕ್ಕೆ ಆಸರಿ ಆಯ್ತಾ? ಆಗಿತ್ತು ಸರ್. ಅದ್ರಾಗ ಏನಿಲ್ಲ, ಬೇಸಾಗಿದೆ ಸರ್. ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀರಿ? ಬಂದಿವ್ ಸರ್. ಮತ್ತೆ ಒಂದ್ಸಲ ಕೆಡವು ನಮ್ಗೆ ನೋವು ಅನ್ಸುದಿಲ್ಲ, ಯಾಕಂದ್ರೆ ವರ್ಷ 4 ಪೀಕಲ್ ಸರ್. ಇದು ಕೆಟ್ಟರೆ ಇನ್ನೊಂದ್ಸಲ ಮಾಡ್ಕೊಂತಿದ್ವಿ ಬಿಡೋ ಅಂತ ಮತ್ತೆ ಹೊಲ ರೆಡಿ ಮಾಡಿ ಒಬ್ರಿಗಿಬ್ರು ಹಾಕಿ ಕಟ್ ಮಾಡಿ ನೀರು ಬಿಟ್ರೆ ಮತ್ತೆ ಬರ ಸರ್. ಮಳೆಗಾಲದಾಗ ಒಂದ್ 3 ಪೀಕ್ ಬಾಕಂಬಿಟ್ರ ಮಾತಾಡ ಆಗಿತ್ತು. ಈಗ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಹಿಂಗ್ ತೊಂದ್ರೆ ಸರ್. ನೀರಿನ ತೊಂದ್ರೆ ಮತ್ತೆ ಚಪ್ರಾನು ಬಿತ್ತು. ಹಿಂಗಾಗಿ ನಾವು ಈಗ ನೀವು ನುಗ್ಗೆಯನ್ನ ಬೆಳಿಬೇಕಂತ ನಿರ್ಧಾರ ಮಾಡಿದ್ದೆ. ಯಾರನ್ನೋ ನೋಡಿದ್ರೆ ಅವ್ರು ನುಗ್ಗೆಯಲ್ಲಿ ಚೆನ್ನಾಗಿ ಲಾಭ ತೆಗ್ದಿದ್ದಾರೆ, ಇವರು ಲಾಭ ತೆಗ್ದಿದ್ದಾರೆ, ಹಾಗೆ ರೇಷ್ಮೆಯಲ್ಲಿ ಸಹಿತ ನೀವು ಎಲ್ಲರೂ ಲಾಭ ತಗೊಳ್ತಾರೆ ಅಂತ ಆರಂಭ ಮಾಡಿದ್ರಿ. ಆದ್ರೆ ಇದಾಗಿದೆ, ನುಗ್ಗೆಯಲ್ಲಿ ಭರವಸೆ ಇದೆಯಾ ಲಾಭ ಆಗೇ ಆಗುತ್ತೆ? ಲಾಭ ಆಗಿ ಕೆಲಸ 0% ಸರ್. ಕೆಲಸ ಏನೇನಿಲ್ಲ, ನಿಮ್ಮಲ್ಲಿ ಈಗ ಕೆಲಸ ಮಾಡೋರು ಕಡಿಮೆ ಇರೋದ್ರಿಂದ ಇದು ಸೂಕ್ತ ಅಂತ. ಇದು ಸೂಕ್ತ ಅಂತ ಸರ್. ನಮ್ಗೆ ಪೂರ್ತಿ 0 ಕೆಲಸ ಏನಿಲ್ಲ ಸರ್. ಇದು ಕುಣಿ ಕಳೆ ನಾನೇ ತಕೊಂಡ್ಬಿಡ ಸರ್. ದಿನ ಒಂದ್ 20-30 ಗಿಡ ತಗೊಂಡ್ಬಿಟ್ರೆ ಆಗಿ ಹೋಗ ಸರ್. ಈಗ ಎಷ್ಟು ಎಕರೆ ಮಾಡಿದ್ರಿ? 3 ಎಕರೆ ಮಾಡಿ. 3 ಎಕರೆ ಮಾಡಿ. ಎಷ್ಟು ಗಿಡಗಳು ಕುಂತಿದಾವೆ? 1700 ಸಸಿ ಕುಂತಾವ ಸರ್. 1700 ಹಾಕಿದ್ರಿ? ಈಗ ಅದನ್ನ ಆ ಸಸಿಗಳನ್ನ ಎಲ್ಲಿಂದ ತಂದ್ರಿ? ನಾನೇ ಮಾಡಿದ ಸಸಿ ಪ್ಯಾಕೆಟ್. ಸಸಿ ಎಲ್ಲ ನೀವೇ ಮಾಡ್ಕೊಂಡಿದ್ದೀರಿ? ಇವ್ರು ಸರ್ಕಾರದಲ್ಲಿ ತೋಟಗಾರಿಕೆ ಇಲಾಖೆ ಅವ್ರು ಸಬ್ಸಿಡಿ ಕೊಡ್ತಾರೆ ಸರ್. ಅದಕ್ಕೋಸ್ಕರ ಸಸಿ ಎಷ್ಟು ಖರ್ಚು ಬಂತು 1200 ಸಸಿಗೆ ನೀವು ಮಾಡೋದಕ್ಕೆ? ಅದೆಲ್ಲ ಏನು ಸರ್, ಬೀಜ 2500 ರೂಪಾಯಿ ಕೊಟ್ಟು ಬೀಜ ತಗೊಂಡಿದ್ದೀನಿ, ಮತ್ತೆ ಪ್ಯಾಕೆಟ್ ಒಂದು ಕವರ್ ಒಂದು 600 ರೂಪಾಯಿ ಕವರ್ ಸರ್. ನಮ್ಮ ಹುಡುಗ ಸಣ್ಣ ಹುಡುಗ ಇಬ್ರು ಶೇರ್ ಮಾಡಿಬಿಡಿ ಸರ್. ಮಾಡಿದ್ರೆ ನಾವೇ ಮಾಡಿ ಗೊಬ್ಬರ ಮತ್ತು ಮಣ್ಣೆಲ್ಲ ಕಲಿಸ ತಿಮ್ ತಿಮ್ ಸಸಿ. ಈಗ ಅದಕ್ಕೆ ನೀರು ಸಾಲ್ತಾ ನಿಮ್ದು? ಹಾಕ ಸರ್ ನೀರು ಹಾಕ. ಇನ್ನು ನೀರು ಬಿಟ್ಟರೆ ಸರ್ ಆಶ್ಚರ್ಯದ ಇವತ್ತಿಗೂ ನೀರು ಇಲ್ಲ ಸರ್, ಮಳೆ ತಪ್ಪಿಲ್ಲ, ಮಳೆ ಬರ್ತಾ ಇದೆ. ಈಗ ಏನು ನೀರಿನ ಅಗತ್ಯ ಇಲ್ಲ, ಮಳೆ ನೀರನ್ನೇ ನೀವು ಮ್ಯಾನೇಜ್ ಮಾಡ್ತೀರಿ. ಹೌದೌದು ಸರ್. ಮಳೆಗಾಲ ಮುಗಿದ್ಮೇಲೆ ಸರ್ ಬಳಕೆ ಮಾಡ್ಕೋ, ಬಳಕೆ ಮಾಡ್ತೀವಿ ಸರ್. ಈಗ ನೀವು ಇದೇ ಮಳೆ ನೀರನ್ನ ಬೋರ್ ನೀರ್ ಹೆಚ್ಚಳ ಆಗೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಮಳೆ ನೀರು ಹಿಂಗೋದಕ್ಕೆ ನಿಮ್ಮ ಹತ್ತಿರದಲ್ಲಿ ಇದಾವ ಗೋಕುಲ? ನಿಮ್ಮ ಬೋರಿಗೆನೆ ನೀವು ಮಾಡ್ಬೋದಲ್ವಾ ಮಳೆ ನೀರನ್ನು ಹಿಂಗೋದಕ್ಕೆ ಮಾಡಿದಿರಿ ಅಂದ್ರೆ? ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಈಗ ಬೋರ್ ನೀರು ಆನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಬರ್ತಾ ಇದೆಯಾ? ಮತ್ತೆ ದಿನ ಬಿಡ್ತೀವಿ ಸರ್. ಸಸಿಗೆ ನೀರು ಬೇಕಲ್ಲ ಸರ್. ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರ? ಡ್ರಿಪ್ ಮಿತವಾಗಿ ಬಳಕೆ ಮಾಡ್ಕೊಳ್ತೀವಿ. ಮಿತವಾಗಿ ಬಳಸ್ತೀವಿ ಸರ್. 10 ಅಡಿಗೆ ಒಂದು ಇವತ್ತು ನೀರು, ಅವಾಗ 2 ಅಡಿಗೆ ಒಂದ್ಸಲ ರೇಷ್ಮೆ ಹಚ್ಚಿದ್ದೆ ಸಾಲ ಸಾಲ. ಈಗ ಸಸಿಯಿಂದ ಸಸಿಗೆ 10 ಅಡಿ ಸರ್ ನೀರು ಕಡಿಮೆ ಆಗುತ್ತೆ. ಸಾಲಿಗೆ 10 ಅಡಿ ನೀರು ಉಳಿತಾಯ ನೀರು ಕಡಿಮೆ ಆಗುತ್ತೆ. ಈಗ ಸದ್ಯ ಮಳೆಗಾಲ ಇರೋದ್ರಿಂದ ನೀರು ಬಳಕೆ ಆಗೋದಿಲ್ಲ, ಬಳಕೆನೂ ಕಡಿಮೆ ಸರ್. ಕಾಯಿ ಮೇಲೆ ನೀರು ಜಾಸ್ತಿ ಅನ್ಸರ್ ಇದಕ್ಕೆ ನುಗ್ಗಿಗೆ, ಹಂಗಾಗಿ ಕಾಯಿ ಬಂದ ಸ್ವಲ್ಪ ನಾವು ನೀಟಾಗಿ ನೋಡ್ಕೋಬೇಕು. ನೆಲ್ಲಿ ಮಡಿಕೆ ಮಾಡಕ್ ಸರ್ 15 ಸಾಲಿಗೆ ಒಂದು ವಾರ ಸರ್, ಆದ್ರೆ 7 ಸಾಲಿಗೆ ಒಂದ್ 8 ಸಾಲಿಗೆ ನಾವು ನೆಲ್ಲಿ ಬಂದ್ ಮಾಡುದು ಓಪನ್ ಮಾಡ್ಕೊಂತ ನಡ್ಸ್ಕೊಂತ ವಾಲ್ ಮಾಡ್ಬಿಡ ಸರ್. ಪಾಲು ಮತ್ತು ನೆಲ್ಲಿ ಸರ್, ಅದ್ರಾಗ ನೆಲ್ಲಿನೂ ಮಾಡ್ಕೊಂಡು ಒಂದ್ ವಾಲ್ ಬಿಟ್ಟರು ಓಸ್ ತೊಳೆದಲ್ ಸರ್. ಅವು ಇದು ನುಗ್ಗೆ ಯಾವಾಗ್ಲಿಂದ ಇಳುವರಿ ಕೊಡ್ಲಿಕ್ಕೆ ಶುರು ಆಗುತ್ತೆ? ಎಷ್ಟು ದಿನ ಬೇಕು? ಈಗ ಕನಿಷ್ಠ ಒಂದ್ 4 ತಿಂಗಳು ಬೇಕಂತ, 4-5 ತಿಂಗಳು ಬೇಕಂತಾರ. 6 ತಿಂಗಳಿಗೆ ಬರ್ತದೆ ಸರ್. ಸ್ಟಾರ್ಟಿಂಗ್ ಮುಂಗಾರಿ ಫಸ್ಟ್ ಬಂದಾಗ ಭಾರಿ ರೇಟ್ ಅನ್ಸ್ ಸರ್, 100-120 ಸಿಕ್ಕರ ದೊಡ್ಡ ರೊಕ್ಕ ನಾಕ ಸರ್. ನಾವು ಸ್ವಲ್ಪ ಲೇಟ್ ಆಗಿ ಹಚ್ಚಿದ್ವಿ, ಹಂಗಾಗಿ ನಮಗೆ ಸ್ವಲ್ಪ ಲೇಟ್ ಆಗಿ ಬರ್ತದೆ. ಮೆಕ್ಕೆಜೋಳದಿಂದ ಆದಾಯ ಬಂತಾ ನಿಮ್ಗೆ ಚೆನ್ನಾಗಿ? ಬಂದ್ ಸರ್ ಪರ್ವ್ ಮೆಕ್ಕೆಜೋಳ ತಕ್ಕ ಮಟ್ಟಿ ಬಾಸ ಹಂಗೇನಿಲ್ಲ. ಏನು ಅದಕ್ಕೆ ತೊಂದರೆ ಆಯ್ತಾ ಬೆಳೆಗೆ? ಇಲ್ಲ, ಮತ್ತೆ ಸೈನಿಕ ಬಾಧೆ ಅದು ಆಯ್ತಾಯ್ತು ಸರ್. ಸೈನಿಕ ಹುಳು ಬಾಧೆ ಇಂಥದ್ದೆಲ್ಲ ಆಯ್ತು ಸರ್. ಆದ್ರೆ ಈ ವರ್ಷ ಕಂಟ್ರೋಲ್ ಆಯ್ತು ಸರ್. ಹೌದಾ? ಬಾಳ ಕಂಟ್ರೋಲ್. ಒಂದೇ ಸಲ ಔಷಧ ಹೊಡ್ತೀವಿ, ಹುಳ ಮ್ಯಾಕ್ ಬಂದ್ ಸತ್ತೋಗ್ಯ ಸರ್. ಹೌದಾ? ಈಗ ನಿಮಗೆ ಮೆಕ್ಕೆಜೋಳದಲ್ಲಿ ಮಾರುಕಟ್ಟೆ ಬೆಲೆ ಇದೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಈ ವರ್ಷ ಹೆಂಗೈತೆ ಸರ್, ಹಿಂದಿನ ವರ್ಷ ಭಾರಿ ಇತ್ತು ಸರ್, 2000 ರೂಪಾಯಿ ಹಂಗಿತ್ತು ಸರ್. ಈ ವರ್ಷ ಇಲ್ಲ ಸರ್, ಹಿಂದಿನ ವರ್ಷ ನಾನು ರೇಟ್ ಇತ್ತು, ಹಿಂದಿನ ವರ್ಷ ಹಾಕಿದ್ದಿಲ್ಲ ಸರ್. ಸೆನ್ಸಿಗಿಜಿ ಅಂತವಲ್ಲ. ಈಗ ರೈತರು, ನಾನು ಸುಮ್ನೆ ಸುಮಾರು ರೈತರನ್ನ ಮಾತಾಡಿಸ್ತೀವಲ್ವಾ, ಆಗ ಬೆಲೆ ಇತ್ತು ಸರ್, ನಾವು ಹಾಕ್ಲಿಲ್ಲ, ಈಗ ಹಾಕಿದ್ದೀವಿ, ರೇಟ್ ಇಲ್ಲ. ಈ ಸಮಸ್ಯೆ ಬಹಳಷ್ಟು ರೈತರಲ್ಲಿ ಕೇಳಿ ಬರ್ತದೆ. ಇದನ್ನ ಸೆಟ್ರೇಟ್ ಮಾಡ್ಕೊಳಕ್ ಏನು ಪ್ರಯತ್ನ ಮಾಡ್ತೀರಿ ನೀವು? ಬೆಲೆ ಇದು ನಿರೀಕ್ಷೆಗಳನ್ನ ಅಂದ್ರೆ ಮುಂಚಿತವಾಗಿ ಯಾಕೆ ನಾವು ಆಲೋಚನೆ ಮಾಡಲ್ಲ? ಯಾರಿಂದ ಆಗ್ತಿದೆ? ರೈತರಿಂದ ಆಗ್ತಿದ್ಯೋ, ಮಾರುಕಟ್ಟೆಯಿಂದ ಆಗ್ತಿದ್ಯೋ? ಸ್ಟಾರ್ಟಿಂಗ್ 5 ನಂಬರ್ ಹಾಕಿ ಬೆಳಿಬೇಕು ಅನ್ಸುತ್ತೆ. 5 ನಂಬರ್ ಬಾರಿ ಖರ್ಚು ಕಡಿಮೆ ಸರ್, ಜೋಳ ಹಾಕಾಕಂದ್ರೆ ಅವಾಗ ಸರಿ ಮಳೆ ಬರದಲ್ಲ ಸರ್. 5 ನಂಬರ್ ಬಾರಿ ಜೀರೋ ಕೆಲಸ ಸರ್ ಅದು. ಅದಕ್ಕೇನು ಎಣ್ಣೆ ಹೊಡೆದ್ಬೇಕಾಗಿಲ್ಲ ಏನಿಲ್ಲ ಸರ್. ಸರಿ ಹುಟ್ಟಿತಂದ್ರೆ ಆಯ್ತು, ಒಳ್ಳೆ ಮಳೆ ಆಗಿ ಒಂದು ವಾರ ರೂಪಾಯಿ ಬಿಟ್ಟರೆ ಬಿತ್ತಿದ್ದೆ, ಐದು ಕ್ಲಾಸ್ ಹುಟ್ಟಿದ್ರೆ ಅದು ಗೆಟ್ಟನ್ನ ಸರ್ ಜೋಳ ಬೆಳೆದಂಗ. ಅದು ಜೋಳ ಹಾಕಕ್ಕಾರ ಮಳೆ ಸರಿ ಬರೋದಲ್ಲ, ಮುಂಗಾರ ಬಾರಿ ಕೈ ಕೊಡೋದು ಸರ್. ಒಂದ್ ವೇಳೆ ಬಿತ್ತಿ ಬಂದ್ವಿ ಸರ್, ತಿರುಗಿ ಮುಂಜಾನೆ ಮಳೆ ಹೊಡೆದ್ಬಿಟ್ರೆ ಕಲಿಕ್ ಬಿಡುತ್ತೆ, ಊಟ ಅದಲ್ಲ, ಹಂಗಾಗಿಬಿಡ್ತಾರೆ. ಆ ಸಜ್ಜಿ ಬಿತ್ತು ಬಿಡ್ತಾರೆ, ಖರ್ಚು ಕಡಿಮೆ ಅಂತ ಸಜ್ಜಿಗೆ ಹೋಗ್ಬಿಡ್ತಾರೆ. ಸಜ್ಜಿ ಅಷ್ಟಕ್ಕಂದ ನಮ್ಗೇನಿಲ್ಲ ಅನುಕೂಲ, ನಮ್ಮೂರ ಮೆಕ್ಕೆಜೋಳ ಜಾಸ್ತಿ ಸರ್. ಈಗ ಸಕ್ಕರೆಪೊರೆ, ಈಗ ನಿಮ್ಮ ಮಾತುಗಳನ್ನ ನಿಮ್ಮ ಅನುಭವನ ಕೇಳಿದ್ರೆ ಕೃಷಿ ನಿಮ್ಮ ಮಟ್ಟಿಗೆ ಸ್ವಲ್ಪ ಅಷ್ಟು ಕಷ್ಟ ಇದೆ, ಹೆಚ್ಚು ಲಾಭದಾಯಕವೂ ಅಲ್ಲ, ಹೆಚ್ಚು ಲಾಸು ಅಲ್ಲ, ತಕ್ಕ ಮಟ್ಟಿಗೆ ಇದೆ. ಅದಕ್ಕೆ ಕಾರಣ ನಿಮ್ಮ ಕುಟುಂಬದಲ್ಲಿ ವ್ಯಕ್ತಿಗಳು ಶ್ರಮ ಹಂಚ್ಕೊಳ್ಳೋರು ಕಡಿಮೆ, ನೀರು ಕಾರಣ ಲೇಬರ್ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡ್ಕೋಬಹುದಾಗಿತ್ತು. ನೀರಿನ ಅಭಾವದಿಂದ ನೀರಿನ ಅಭಾವ ಇರೋದ್ರಿಂದ ನಾವೊಬ್ಬರೇ ಹೇಗೋ ಆದಷ್ಟು ಮಾಡ್ಕೊಂಡು ಹೋಗ್ತೀನಿ ಅಂತ ಈಗ ನೀವು ನುಗ್ಗೆಗೆ ಬಂದಿದ್ದೀರಿ. ಒಳ್ಳೇದು. ಮುಂದೆ ನಿಮ್ಮ ನುಗ್ಗೆ ಬೆಳೆಯಿಂದಲಾದ್ರೂ ಸಹಿತ ಹೆಚ್ಚು ಹಣವನ್ನು ಮಾಡಲಿ, ಒಂದಿಷ್ಟು ನೀವು ಆರ್ಥಿಕವಾಗಿ ಸದೃಢರಾಗ್ಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಸಕ್ರಪ್ಪ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ದನಿಯಲ್ಲಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಇಳುಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು, ಸಮಪಾತಳಿ ಬದುಗಳನ್ನು ಹಾಕಬೇಕು, ಮಣ್ಣು ಕಲ್ಲು ಬಳಸಿ ಬದು ಮಾಡಬೇಕು, ಬದುಗಳಿಗೆ ಹುಲ್ಲನ್ನು ಹಚ್ಚಬೇಕು.